ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ದಿ ಯೋಜನೆಯಡಿ ಈ ವರ್ಷ ಸುಮಾರು 8,667 ಕೋಟಿ ರೂಪಾಯಿ ಹಂಚಿಕೆ, 1,000 ಕೋಟಿ ರೂಪಾಯಿ ಬಿಡುಗಡೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ ಇರುವ ಸುಮಾರು 76,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರದ ಸೂಚನೆ. ವೈಜ್ಞಾನಿಕ ಹಾಗೂ ವೈಚಾರಿಕ ಚಿಂತನೆಗಳತ್ತ ಆಸಕ್ತಿ ಬೆಳೆಸಿಕೊಳ್ಳಲು ವಿಜ್ಞಾನ ಸಮ್ಮೇಳನಾಧ್ಯಕ್ಷ ವಿಶ್ವಾರಾಧ್ಯ ಸತ್ಯಂಪೇಟೆ ಕರೆ. ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಎತ್ತಿಹಿಡಿಯುವ ಮೂಲಕ ಸಮಸಮಾಜ ನಿರ್ಮಿಸಲು ಜಾನಪದ ಪರಿಷತ್ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮಂಗಟ್ಟಿ ಪಕ್ಷಿಯ ಮನಮುಟ್ಟುವ ಅದ್ಭುತ ಕತೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇತ್ತೀಚೆಗೆ ಮದುವೆಗಿಂತ ಡೈವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗೈತಿ ಅಂತ ಮೊನ್ನೆ ಮಾತಾಡ್ತಾ ಇದ್ರು ಕಣಪ್ಪ. ನಾನು ಕೇಳ್ದೆ ಗಂಗಮ್ಮ, ಇದಕ್ಕೆ ಏನು ಕಾರಣ, ಏನು ಪರಿಹಾರ ಅಂತ ತುಂಬಾ ಚರ್ಚೆ ಮಾಡ್ತಾ ಇದ್ರು. ಶಿಕ್ಷಣ ಹೆಚ್ಚಾಗ್ತಾ ಹೋದಂಗೆ ಹೊಂದಾಣಿಕೆ ಕಮ್ಮಿ ಆಯ್ತು ಅಂತೀನಿ. ಅಂದ್ರೆ ನಮ್ಮೋದು ನಮಗೆ ಬದುಕೋಕ್ ಬೇಕಾದ್ದನ್ನ ಕಲಿಸ್ತಾ ಇಲ್ಲ ಅಂತೀರಾ? ಓದಿ ಕೆಟ್ಟ ಕೂಚ್ ಬಟ್ಟ ಅನ್ನೋ ತರ ಆದ್ರೆ ವಿದ್ಯೆಗೆ ಏನ್ ಅರ್ಥ ಇರುತ್ತೆ ಅಂತೀನಿ. ಶಿಕ್ಷಣ ಅನ್ನೋದು ನಮಗೆ ದುಡಿಯೋದಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ಕಲಿಸ್ಬೇಕು. ಬರೀ ಡಿಗ್ರಿ ಕೊಟ್ಟು ಹೊರ ಕಳಿಸಿದ್ರೆ ಏನ್ ಪ್ರಯೋಜನ ಹೇಳು? ಅದು ಸರಿ ಬಿಡು, ಅದ್ರ ಜೊತೆಗೆ ಒಳ್ಳೆಯ ನಡವಳಿಕೆನೂ ಹೇಳ್ಕೊಡ್ಬೇಕು, ನೀತಿ ಪಾಠ ಕೂಡ ಇರಬೇಕು. ಹ್ಮ್ ಕಣವ, ಜೀವನ ಇರೋದು ಸಮಾಧಾನವಾಗಿ ನೆಮ್ಮದಿಯಾಗಿ ಬಾಳೋಕೆ ಅನ್ನೋದು ಅರ್ಥ ಆಗಿದ್ರೆ ಇದೆಲ್ಲ ಸಮಸ್ಯೆ ಇರ್ಲಿಲ್ಲ. ಕೇಳವ, ಇಲ್ಲಿ ಸಂಬಂಧಕ್ಕಿಂತ ಸಂಪತ್ತು ಮುಖ್ಯ ಅಂತ ತಿಳಿದು ಭೌತಿಕ ವಸ್ತುಗಳ ಹಿಂದೆ ಬಿದ್ದಿದೀವಿ. ಭಾವನೆಗಳು, ಸದಾಲೋಚನೆಗಳು, ಸರಳತೆ, ಹೊಂದಾಣಿಕೆ ಇದೆಲ್ಲದಕ್ಕಿಂತಲೂ ಆಡಂಬರ, ದೊಡ್ಡಸ್ತಿಗೆ, ತೋರಿಕೆನೆ ಬದುಕು ಅನ್ನೋದು ಇವತ್ತಿನ ಅಜೆಂಡಾ ಆಗಿದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ, ಸಮರಸವೇ ಜೀವನ ಅಂತ ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಲ್ವಾ, ಈ ತರ ನಾವು ಕೂಡ ಅನುಸರಿಸಿಕೊಂಡು ಹೋದ್ರೆ ಜೀವನ ಎಷ್ಟು ಚೆನ್ನಾಗಿರ್ತಿತ್ತೆ. ಕಣವ, ಪ್ರೀತಿ ಸ್ನೇಹ ಅನ್ನೋದು ಕೊಟ್ಟು ತಗೊಳ್ಳೋ ವಿಷಯ. ನೀನು ಪ್ರತಿ ಹೆಜ್ಜೆಗೂ ರಾಜಿಯಾಗು, ನಾನ್ ಮಾತ್ರ ಹಿಂಗೆ ಇರ್ತೀನಿ ಅಂದ್ರೆ ಸ್ನೇಹ ಸಂಬಂಧಗಳು ಎಲ್ಲಿ ಉಳಿತವೆ ಹೇಳು? ನಾವು ಚೆನ್ನಾಗಿರ್ತೀವಿ ಅಂದ್ರು ಸುತ್ತಮುತ್ತ ಇರೋರು ಇದಕ್ಕೆ ಅವಕಾಶ ಕೊಡಬೇಕಲ್ಲ. ಒಂದು ಹಂಡೆ ಹಾಲಿಗೆ ಒಂದು ತೊಟ್ಟು ವಿಷ ಸಾಕಲ್ವಾ ಸಾಯಿಸಕ್ಕೆ? ಪ್ರಾಣಿ ಪಕ್ಷಿಗಳ ಪ್ರಪಂಚದಲ್ಲಿ ಕೂಡ ಈ ರೀತಿನೇ ಇರುತ್ತೋ ಏನಪ್ಪ? ನಾ ಬುದ್ಧಿವಂತ ಮನುಷ್ಯರೇ ಹಿಂಗೆ ಅಂದ್ರೆ ವಿದ್ಯೆ ಬುದ್ಧಿ ಇಲ್ಲದ ಪಾಪ ಅವುಗಳ ಕತೆ ಏನಾಗ್ಬೇಕು ಅಂತೀನಿ. ನಿನ್ನಿಷ್ಟಕ್ಕೆ ನೀನ್ ಬುದ್ಧಿವಂತೆ, ಆದ್ರೆ ಅವರಿಷ್ಟಕ್ಕೆ ಅವ್ರ ಬುದ್ಧಿವಂತರು ಜೇಮ. ಬುದ್ಧಿ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ಅಷ್ಟಕ್ಕೂ ಪ್ರಾಣಿ ಪಕ್ಷಿಗಳ ವಿಷಯ ನಮಗೆ ಹೆಂಗ್ ಗೊತ್ತಾಗುತ್ತೆ ಹೇಳು? ನಮ್ದೇ ನಮಗೆ ತಿಳಿಯಲ್ಲ. ತನ್ನನ್ನು ತಾನು ತಿಳ್ಕೊಳ್ಳೋದ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ನೋಡು. ನಾವೇನವ್ವ ಅಲ್ಪ ವಿದ್ಯ ಮಹಾಜ್ಞಾನಿ ಅನ್ನೋ ತರ ಮೈ ತುಂಬಾ ಅಹಂಕಾರ ಒತ್ಕೊಂಡು ಅದನ್ನೇ ದೊಡ್ಡ ಆಭರಣ ಅನ್ನೋ ರೀತಿಯಲ್ಲಿ ಭಾವಿಸ್ತೀವಿ. ಅದೆಲ್ಲ ಅರ್ಧಂಬರ್ಧ ತಿಳ್ಕೊಂಡ ಮಹಾಜ್ಞಾನಿ ಅನ್ನೋ ತರ ಹಾಡ್ತಾವಲ್ಲ ಅಂತವರ ವಿಷಯ ಜಯಮ್ಮ. ಅದು ಜ್ಞಾನ ಅಂತ ಇರೋದು ಅಗತ್ಯ ಇದ್ದವ್ರ ಜೊತೆಗೆ ಅದನ್ನ ಹಂಚಿಕೊಳ್ಳೋಕೆ ಹೊರತು ಪ್ರದರ್ಶನ ಮಾಡೋಕ್ಕಲ್ಲ ಗಂಗಮ್ಮ. ತುಂಬಿದ್ಕೊಡ ತುಳುಕಲ್ಲ ಶಿವಣ್ಣ, ಅವ್ರ ಹತ್ರ ಇವ್ರ ಹತ್ರ ಅಲ್ಲಿಷ್ಟು ಇಲ್ಲಿಷ್ಟು ತಿಳ್ಕೊಂಡು ಅದನ್ನೇ ದೊಡ್ಡದಾಗಿ ತೋರಿಸ್ಕೊಳ್ಳೋ ಅವಿವೇಕಿಗಳು ಎಲ್ಲಾ ಕಡೆ ಇರ್ತಾರೆ. ಬಿಟ್ಟು ಬಿಡಪ್ಪ ಅವ್ರ ಸುದ್ದಿನ. ಇಂಥ ವಿಚಾರಗಳೇ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಇನ್ನು ಪ್ರಾಣಿ ಪಕ್ಷಿಗಳ ವಿಚಾರ ಯಾವ ರೀತಿ ತಿಳಿಯುತ್ತಾಳ ನಮಗೆ? ನಿಂಗೂ ನಂಗೂ ತಿಳಿಯಲ್ಲ ಅಂದ್ರೆ ಎಲ್ಲ ಹಂಗೆ ಇರ್ತಾರ? ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ಹಗಲು ರಾತ್ರಿ ಒಂದಲೇ ವರ್ಷಾನ್ಗಟ್ಲೆ ಸಂಶೋಧನೆ ಮಾಡಿ ದೊಡ್ಡ ದೊಡ್ಡ ಪುಸ್ತಕ ಬರೆಯುವ ಜನರೇ ಉಂಟಂತೆ ಗೊತ್ತಾ? ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದ ಒಳಗಿರೋ ತಿಮಿಂಗಿಲ ಬಗ್ಗೆನೆ ಅಧ್ಯಯನ ಮಾಡ್ತಾರೆ ಅಂದ್ರೆ ಕಣ್ಣು ಮುಂದಿರೋ ಇವುಗಳ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಬಿಡ್ರಪ್ಪ ಅತ್ಲಗಿ, ಮನುಷ್ಯರಿಗೆ ಏನಾದ್ರೂ ಉಪಯೋಗ ಆಗೋದನ್ನ ತಿಳ್ಕೊಳ್ಳೋ ಬದ್ಲು ಇದನ್ನೆಲ್ಲ ಮಾಡಿದ್ರೆ ಯಾರಿಗೆ ಏನು ಅನುಕೂಲ ಹೇಳು? ಬೆಳೆ ಚೆನ್ನಾಗಿ ಬೆಳೆಯದಂಗೆ, ಕೃಷಿಯಲ್ಲಿ ದುಡ್ಡು ಮಾಡೋದಂಗೆ ಅಂತದನ್ನಾದ್ರೂ ಕಂಡಿಡಿದ್ರೆ ಸಾರ್ಥಕ ಆಗುತ್ತಪ್ಪ ಬದುಕು ಅಂದ್ರೆ. ಅಷ್ಟೇ ಅಲ್ಲ ಜಯಮ್ಮ, ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡ ಕಾಡು ಮೇಡು ಗಾಳಿ ಮಳೆ ಇದೆಲ್ಲದರ ಒಟ್ಟು ಮೊತ್ತವೇ ಪ್ರಕೃತಿ ಗೊತ್ತಾ? ಮನುಷ್ಯರಿಗಿಂತ ಮೊದಲೇ ಈ ಭೂಮಿಲಿ ಇವುಗಳೆಲ್ಲ ಇದ್ವು, ಅವೇ ನಮಗಿಂತ ಹಿರಿಕರು. ಅವು ಬಂದ ಮೇಲೆ ನಾವು ಬಂದಿರೋದು. ಆದ್ರೂ ಕೂಡ ಈ ನೆಲ ಜಲದ ಮೇಲೆ ನಮ್ಮದೇ ಒಡೆತನ. ನಾವ್ ಹೇಳಿದಂಗೆ ಕೇಳ್ಕೊಂಡು ಬದುಕಿದ್ರೆ ಬದುಕ್ರಿ, ಇಲ್ಲಾಂದ್ರೆ ಬತ್ತಾ ಬತ್ತಾ ನಿಮ್ಮನ್ನ ಇಲ್ದಂಗ್ ಮಾಡಿ ನಮ್ಮದೇ ರಾಜ್ಯಭಾರ ಮಾಡ್ತೀವಿ ಅಂತ ಮೆರಿತೀವಿ. ಅದೇನೋ ನಿಜ ಬಿಡಪ್ಪ, ಮಂಗನಿಂದ ಮಾನವ ಅಂತ ಕೇಳಿಲ್ವಾ? ಅದಕ್ಕೆ ಮತ್ ನಾವು ಮಂಗಾಡ್ದಂಗಾಡೋದು. ಮಂಗನಂಗಾಡಿದ್ರು ಪರವಾಗಿಲ್ಲ ಜೇಮ, ಕೊಳಕ್ ಮಂಡಲದ ಹಾವನಂಗೆ ಕಾರ್ಕೋಟ ವಿಷನ ಮನಸ್ಸಿನ ತುಂಬಾ ತುಂಬಿಕೊಂಡ್ಮೇಲೆ ಶೃಂಗಾರ ಮಾಡ್ಕೊಂಡು ನಾಟಕ ಮಾಡ್ತೀವಲ್ಲ, ಅದೇನ್ ಹೇಳೋದು? ಏನೋಪ್ಪ, ಹೊಂದಾಣಿಕೆ ವಿಶ್ವಾಸ ವಿನಯ ಮತ್ತೊಬ್ಬರಿಗೆ ಗೌರವ ಕೊಡೋದು ಬೇರೆಯವರ ಅಭಿಪ್ರಾಯಗಳನ್ನು ಗೌರವಿಸೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಹಸು ಕರುಗಳನ್ನೇ ನೋಡು, ಒಂದರ ಮೈನ ಒಂದು ನೆಕ್ಕಿ ಆರೈಕೆ ಮಾಡ್ತವಿ. ನಾವು ಜೊತೆಗಿದ್ದವ್ರಿಗೆ ಏನಾದ್ರೂ ತೊಂದರೆ ಕೊಡೋದು ಅವ್ರ ಮೇಲೆ ಚಾಡಿ ಹೇಳೋದು ಇಂದಿನಿಂದ ಅವರನ್ನೇ ಆಡ್ಕೊಂಡು ನಗದು ಮಾಡ್ತೀವಿ ನೋಡ್ರವ. ನಮ್ ಜನ್ಮಕ್ಕೆ ನಮಗೆ ನಾಚಿಕೆ ಆಗ್ಬೇಕು. ಇದೆಲ್ಲ ಯಾರಾದ್ರೂ ಹೇಳ್ಕೊಡೋ ವಿಷಯವ? ಅದಿರ್ಲಿ, ಅದೆಂತದೋ ಒಂದು ಮಂಗನ ಪಕ್ಷಿ ಅನ್ನೋದು ಮನುಷ್ಯನಂಗೆ ಮದುವೆ ಆಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡುತ್ತಂತೆ, ನಿನಗೆ ಗೊತ್ತ ಶಿವಣ್ಣ? ಹೇ, ಅದ್ಯಾವ್ದವ್ವ ಅದು ಮಂಗನ ಪಕ್ಷಿ ಅನ್ನೋದು? ಮಂಗನ ಬಳ್ಳಿ ಗೊತ್ತವ ನನಗೆ. ಏ, ಅದು ಮಂಗನ ಬಳ್ಳಿ ಅಲ್ಲ, ಮಂಗ್ರು ಬಳ್ಳಿ ಶಿವಣ್ಣ. ಇಂತ ಅದೆಷ್ಟು ಶಬ್ದಗಳನ್ನ ನಾವು ತಪ್ಪು ತಪ್ಪಾಗಿ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಅದೇ ಸರಿ ಅನ್ನೋ ತರ ಆಗ್ಬಿಡ್ತೀವನಪ್ಪ ಅಲ್ವಾ? ನೀನೇ ಅವತ್ತು ಹೇಳ್ತಾ ಇದ್ದೀಯಲ್ಲ ಶಿವಣ್ಣ, ಅಲ್ಲೆಲ್ಲೋ ದಾಂಡೇಲಿ ಆ ಕಡೆ ಇರ್ತವೆ ಅಂತ. ಓಹೋ, ಈಗ ನೆಪ್ಪಿಗೆ ಬಂತು ನೋಡು, ಅದು ಮಂಗನ ಪಕ್ಷಿ ಅಲ್ಲ ಕಣವ, ಮಂಗಟ್ಟೆ ಪಕ್ಷಿ ಅಂತ. ಈ ಹೆಸರು ನಾವು ಕೇಳ ಇಲ್ವಲ್ಲ ಮಾರಾಯ? ಹೆಸರು ಕೂತ್ಕ, ಅದನ್ನ ಕೇಳಿ ಏನಾಗ್ಬೇಕು ಈಗ ತಗ? ಅದೇನು ಹೊಟ್ಟೆ ತುಂಬಾ ವಿಷಯವ ಕೇಳ್ ತಿಳ್ಕೊಳಕ್ಕೆ? ತಿಳ್ಕೊಬೇಕು ಜಯಮ್ಮ, ತಿಳ್ಕೊಬೇಕು. ತಿಳ್ಕೊಂಡ್ರೆ ತಪ್ಪೇನ್ ಹೇಳ ಶಿವಣ್ಣ? ಹೌದು ಕಣಮ್ಮ, ಅದು ಸರಿ ಬಿಡು. ಅದು ಆ ಪಕ್ಷಿ ನಮ್ ಭಾಗದಲ್ಲಿಲ್ಲ, ತುಂಬಾ ಅಪರೂಪದ ಪಕ್ಷಿ ಅದು. ಅದರಲ್ಲಿ ಹತ್ತಾರು ಬೇರೆ ಬೇರೆ ಪ್ರಭೇದಗಳು ಇದಾವೆ. ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಕೆಲವೊಂದು ಪ್ರಭೇದಗಳು ಕಂಡು ಬರ್ತವೆ. ನಮ್ ಸೀಮೆಲಿ ಕಾಗೆ ಗೂಬೆ ಗಿಳಿ ಉಣ್ಣೆಗೊರವ ಗುಬ್ಬಚ್ಚಿ ಇತ್ತೀಚೆಗೆ ನವಿಲು ಇಂಥವು ಇದಾವೆ. ಹ್ಮ್ ಗೌರಮ್ಮ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಜೀವಿಗಳು ಬದುಕೋಕೆ ಬೇಕಾದಂತ ವಾತಾವರಣ ಇರುತ್ತೆ ಅಂತ ಕಾಣುತ್ತೆ. ಸರಿಯಾಗಿ ಹೇಳ್ದೆ ಜಯಮ್ಮ, ಅವಕ್ಕೆ ಬೇಕಾದ ಊಟ ಅವೆ ಮನೆ ಇವೆಲ್ಲ ಬೇಕಲ್ಲ. ಈ ಹಕ್ಕಿನ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಪಕ್ಷಿ ಅಂತನೂ ಕರೀತಾರೆ. ನಮ್ಮ ಹುಡುಗರು ಪುಸ್ತಕದಲ್ಲಿ ಓದ್ತಾ ಇದ್ರು ಇದನ್ನೇ ಅಂತ ಕಾಣುತ್ತೆ. ಇದೇನೋ ದಾಸ ಪಕ್ಷಿ ಅಂತನೂ ಕರೀತಾರಂತೆ. ಉಣ್ಣೆಗರ್ವನ್ನ ಗೊರವಂಕ ಅಂತನೂ ಕರಿತೀವಲ್ಲ, ಹಂಗೆ ಅನ್ಸುತ್ತಲ್ವ ಗಂಗಮ್ಮ? ಇದ್ರಲ್ಲಿ ಕೆಂಪು, ಹಳದಿ ಬಣ್ಣ, ಬೂದ್ ಬಣ್ಣ, ಈ ತರ ಬೇರೆ ಬೇರೆ ಬಣ್ಣ ಇರುತ್ತಂತೆ. ಅಷ್ಟೇ ಅಲ್ಲ, ದೊಡ್ಡ ಕೊಕ್ಕು, ಕೊಕ್ಕಿನ ಮೇಲೆ ಕಿರೀಟದಂತ ಮತ್ತೊಂದು ರಚನೆ ಕೂಡ ಇರುತ್ತೆ. ಇದು ಕೂಗಿದ್ರೆ ಮನುಷ್ಯರು ಜೋರಾಗಿ ಗಹಗಹಿಸಿ ನಗಲ್ವ ಹಂಗಿರುತ್ತಂತೆ. ಎಂತೆಂತ ವಿಚಿತ್ರ ಜೀವಿಗಳು ಈ ಭೂಮಿ ಮೇಲದವೆ ಅಂತೀಯ? ನೀನೊಳ್ಳೆ ದೇಡ್ದೆ ಜೇಮ, ಮನುಷ್ಯರಿಗಿಂತ ವಿಚಿತ್ರ ಜೀವಿ ಯಾವುದು ಇಲ್ಲ ಬಿಡು. ಉಂಡಷ್ಟು ವಾಟ್ ತುಂಬಲ್ಲ, ಕೂಡಿಟ್ಟಷ್ಟು ಬೀರ್ ತುಂಬಲ್ಲ. ಮನಸ್ ತುಂಬಿದ್ರೆ ಎಲ್ಲಾ ತುಂಬಿದಂಗ್ ಕಣವ. ಈ ಮಂಗಟ್ಟೆ ಪಕ್ಷಿ ಮಾತ್ರ ಮನಸ್ ತುಂಬಿ ಬದುಕು ಸಾಕ್ಸುತ್ತೆ ನೋಡು. ನಂಬಿಕೆ, ವಿಶ್ವಾಸ ಅನ್ನೋದು ಅದರ ಹುಟ್ಟಿನಿಂದಲೇ ಬಂದಿದೆ. ಅದೇಯಪ್ಪ, ಒಂದ್ ಹಕ್ಕಿ ಮತ್ತೊಂದ್ ಹಕ್ಕಿ ಜೊತೆಗೆ ಮದುವೆ ಆದ್ರೆ ಜೀವನ ಪೂರ್ತಿ ಒಬ್ರನೊಬ್ರು ಬಿಡದಂಗೆ ಒಟ್ಟಿಗೆ ಜೀವನ ಮಾಡ್ತಾವಂತೆ. ಅದನ್ನ ನಾವೇನು ಕಂಡಿದೀವ ಹೇಳವ? ಇದೆಲ್ಲ ನಂಬೋ ವಿಷಯವ? ಅಷ್ಟಕ್ಕೂ ಮನುಷ್ಯರು ಮದುವೆ ಆದಂಗೆ ಅವೆಲ್ ಮದ್ವೆ ಆಗ್ತಾವ್ ಬಿಡು. ನಿಜವೇ ಜಯಮ್ಮ, ಅವೇನ್ ನಮ್ಮಂಗೆ ದಾಮ್ ದೂಮ್ ಅಂತ ಅದ್ದೂರಿ ಮದ್ವೆ ಆಗಲ್ಲ. ಆದ್ರೆ ತಮ್ ಜೋಡಿನ ತಾವೇ ಹುಡುಕೊಂಡು ಒಟ್ಟಾಗಿ ಜೀವನ ಮಾಡ್ತಾವಂತೆ. ಒಂದು ಸಾರಿ ಪಕ್ಷಿಗಳು ಒಟ್ಟಾಗಿ ಬಾಳೋಕ್ ಪ್ರಾರಂಭ ಮಾಡಿದ್ರೆ ಇನ್ನು ಜೀವನ ಪೂರ್ತಿ ಜೊತೆಯಾಗಿಯೇ ಇರ್ತವೆ. ಹಕ್ಕಿಗಳನ್ನ ನೋಡಿ ನಾವು ಆರೋದನ್ನ ಕಲ್ತ್ವಿ, ಮೀನನ್ನ ನೋಡಿ ಈಜೋದನ್ನ ಕಲ್ತ್ವಿ, ಜೇನನ್ನ ನೋಡಿ ಕೂಡಿಕ್ಕೋದನ್ನ ಕಲ್ತ್ವಿ. ಆದ್ರೆ ಅವುಗಳಂತೆ ಒಟ್ಟಾಗಿ ಜೀವನ ಮಾಡೋದನ್ನ ಕಲೀಲಿಲ್ಲ. ವಲಸ್ತಿನ ಎಮ್ಮೆ ಕೋಡ್ ಕೊಯ್ದ್ರೆ ತಿನ್ನೋದ್ ಬಿಡುತ್ತಾ ಅಂದಂಗೆ ನಮ್ಮದಲ್ಲದನ್ನು ತಿನ್ನೋದು ಕೆಲವರ ಜೀವನದ ಉದ್ದೇಶವೇ ಆಗಿದೆ. ಅದು ಬಿಡು, ಆದ್ರೂ ಕೂಡ ಈ ಹಕ್ಕಿಗಳು ಕೊನೆವರೆಗೂ ಒಟ್ಟಾಗಿ ಬದುಕು ಸಾಗಿಸ್ತವೆ ಅಂದ್ರೆ ನಂಬೋದೇ ಕಷ್ಟ ಕಣ್ರವ. ಈ ಹಕ್ಕಿಗಳ ಜೀವನ ಕ್ರಮವೇ ತುಂಬಾ ವಿಶಿಷ್ಟವಾದಂತೆ, ಹೌದ ಶಿವಣ್ಣ? ಇಂಥ ಜೀವಿಗಳ ಲೋಕವೇ ಒಂದು ರೀತಿಯಲ್ಲಿ ತುಂಬಾ ಕುತೂಹಲಕಾರಿಯಾಗಿರುತ್ತೆ ಕಣವ. ನೋಡ ಕಣ್ಣಲ್ಲಿ ಆಸಕ್ತಿ ಇದ್ರೆ ಪ್ರತಿಯೊಂದು ವಿಷಯವೂ ಕೂಡ ಅಧ್ಯಯನ ಶೀಲವಾಗಿರುತ್ತೆ. ಪ್ರತಿನಿತ್ಯ ಈ ತರ ಎಲ್ಲವನ್ನೂ ಸೂಕ್ಷ್ಮ ಗಮನಿಸಿ ಅಭ್ಯಾಸ ಮಾಡಿ ಅದನ್ನ ದಾಖಲೆ ಮಾಡೋ ಪುಣ್ಯಾತ್ಮರಿಂದ ಮುಂದಿನ ತಲೆಮಾರಿಗೆ ಎಷ್ಟೋ ವಿಷಯಗಳು ತಿಳಿಯೋಕೆ ಸಿಗ್ತಾವ್ ಕಣ್ರವ. ಇಂತಹ ಮಾಹಿತಿಗಳು ಭಾಷೆ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸೋದು ಎಲ್ಲರ ಕರ್ತವ್ಯ ಆಗ್ಬೇಕು. ಸರಿಯಾಗಿ ಹೇಳಿದೆ ನೋಡು ನೀನು. ಅದ್ರ ಜೊತೆಗೆ ಈ ಹಕ್ಕಿ ಇದೆಯಲ್ಲ, ಈ ಮಂಗಟ್ಟೆ ಹಕ್ಕಿ, ಇವು ಗುಂಪಿನಲ್ಲಿ ತಮ್ಮ ತಮ್ಮ ಜೋಡಿಗಳ ಜೊತೆಗೆ ಒಟ್ಟಾಗಿರ್ತವೆ. ಆದ್ರೆ ತಮ್ಮ ಜೋಡಿಯನ್ನು ಬಿಟ್ಟು ಇರೋದೇ ಇಲ್ವಂತೆ, ಹೌದಾ? ಹ್ಞೂ ಕಣವ, ಕೆಲವು ಮಾದರಿ ಜೋಡಿಗಳಿರ್ತಾವಲ್ಲ ಹಂಗೆ. ಇವು ಮರಿ ಹಾಕೋ ಸಮಯದಲ್ಲಿ ಕೆಲವು ದಿನ ಮೊದಲಿನಿಂದಲೇ ಯಾವ್ದಾರು ಮರದಲ್ಲಿ ಗೂಡು ಮಾಡಕ್ಕೆ ಶುರು ಮಾಡ್ತಾವಂತೆ. ಹೌದೌದೌದೌದು, ಯಾವ್ದಾದ್ರು ಮರ ಕಟ್ಕೋದಂತ ಹಕ್ಕಿಗಳು ಮೊದಲೇ ಮಾಡಿದ ಗೂಡನ್ನ ಗಂಡು ಪಕ್ಷಿ ಮತ್ತಷ್ಟು ದೊಡ್ಡದಾಗಿ ವ್ಯವಸ್ಥಿತವಾಗಿ ಮಾಡುತ್ತಂತೆ. ಹೆಣ್ಣಕ್ಕಿ ಹತ್ತಾರು ಸಾರಿ ಈ ಗೂಡನ್ ಪರೀಕ್ಷೆ ಮಾಡಿ ಒಪ್ಪಿಗೆ ಕೊಡೋ ತನಕ ಈ ಕೆಲಸ ಸಾಕ್ತಾನೇ ಇರುತ್ತೆ. ನಮ್ಮನೆದು ಐತೆ, ಮದುವೆಯಾಗಿ ಇಷ್ಟು ವರ್ಷ ಆತು. ಒಂದು ಹೊಸ ಮನೆ ಕೊಟ್ಟು ಅಂದ್ರೆ ಕೊಟ್ಟೋದಿರ್ಲಿ, ಇರೋ ಮನೆಗೆ ಒಂದು ಹಂಚು ತಂದು ಹಾಕಿಲ್ಲ. ಈ ಮೂದೇವಿನ ಅದೇನು ಅಂತ ಮದ್ವೆ ಆದ್ನೋ ಏನೋ, ನಾನ್ ಡೈವರ್ಸ್ ಕೊಟ್ಬಿಡೋಣ ಅಂತೀನಿ. ಏ ಕೂಡಿ ಬಾಳೋದು ಹೆಂಗೆ ಅನ್ನೋದನ್ನ ಮಾತಾಡ್ತಾ ಇದ್ರೆ ನೀನು ಈ ತರ ಮಾತಾಡೋ ಸರಿಯಲ್ಲ ಸುಮ್ನಿರ್ ಗೌರಮ್ಮ. ಹೆಣ್ಣು ಹಕ್ಕಿ ಗೂಡನ್ನೆಲ್ಲ ಗಮನಿಸಿ ಒಪ್ಪಿಗೆ ಆದ್ಮೇಲೆ ಗೂಡಿನ ಒಳಗೆ ಗೃಹ ಪ್ರವೇಶ ಮಾಡುತ್ತೆ. ಗೂಡಿನೊಳಗೆ ಹೋದ್ಮೇಲೆ ತನ್ನ ದೊಡ್ಡ ದೇಹದಿಂದ ಜಾಗ ಇಕ್ಕಟ್ಟಾಗಬಾರದು ಅಂತ ಹೇಳಿ ಹೆಣ್ಣಕ್ಕಿ ತನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ತಾನೇ ಕಿತ್ಕೊಳ್ಳುತ್ತೆ. ಅದೆಷ್ಟು ನೋವಾಗುತ್ತೋ ಏನೋ, ಇಂಥ ತ್ಯಾಗ ಮಾಡೋದು ತಾಯಿಯಾದ ಹೆಣ್ಣಿನಿಂದ ಮಾತ್ರ ಸಾಧ್ಯ ಅಲ್ವಾ? ಅದ್ ಸರಿ, ಅದು ಹಾರಾಡೋಕ್ಕಾಗಲ್ಲಲ್ವಾ, ಅದಕ್ಕೇನ್ ಮಾಡುತ್ತೆ? ಒಂದು ಸಾರಿ ಹೆಣ್ಣು ಹಕ್ಕಿ ಗೂಡಿನ ಒಳಗೆ ಹೋದ್ರೆ ಮುಗೀತು, ಬಾಣಂತನ ಮುಗಿಯೋ ತನಕ ಆಚೆಗೆ ಬರಲ್ಲ. ಒಳಗೋದ್ಮೇಲೆ ತನ್ನ ಜೊಲ್ಲು ಮಣ್ಣು ಇಂಥದ್ದನ್ನೆಲ್ಲ ಬಳಸ್ಕೊಂಡು ಹದವಾಗಿ ಕಲಸಿ ಗೂಡನ್ನ ತನ್ನ ಕೊಕ್ಕು ಮಾತ್ರ ಹೊರಗೋಗುವಷ್ಟು ಜಾಗ ಬಿಟ್ಟು ಉಳಿದದ್ದನ್ನೆಲ್ಲ ಬಿಗಿಯಾಗಿ ಮುಚ್ಚಿಬಿಡುತ್ತೆ. ಯಾರಾದ್ರೂ ಶತ್ರುಗಳು ಒಳಗೆ ಬರಬಾರದು ಅಂತ ಅಲ್ವಾ? ಗಂಡಕ್ಕೆ ಒಳಗ್ ಹೋಗದಂಗೆ ಊಟ ತಿಂಡಿ ಕತೆ ಏನು ಅಂತೀನಿ? ಯಾರು ಕೂಡ ಒಳಗೆ ಹೋಗಂಗೂ ಇಲ್ಲ ಬರಂಗೂ ಇಲ್ಲ, ಮುಂದಿನ 3 ತಿಂಗಳು ಇದ್ರ ಎಲ್ಲ ಜವಾಬ್ದಾರಿ ಗಂಡು ವಹಿಸ್ಕೊಳ್ಳುತ್ತೆ. ಪ್ರತಿನಿತ್ಯ ಹೆಣ್ಣಕ್ಕೆ ಬೇಕಾದ ಊಟ ಅಂದ್ರೆ ಅದೇ ಕಣವ, ಗೋಣಿ ಮರ, ಅರಳಿ ಮರದಂತ ಮರಗಳಿಂದ ಹಣ್ಣು, ಎಂತೆಂಥದ್ದು ಹುಳ ಉಪ್ಟೆನೆಲ್ಲ ತಂದು ಕೊಡೋದು ಈ ಗಂಡು ಹಕ್ಕಿಯ ಕೆಲಸ. ಓ, ಆ ಸಣ್ಣ ಜಾಗದಲ್ಲಿ ತನ್ನ ಕೊಕ್ಕಿನ ಮೂಲಕ ಒಳಕ್ಕೆ ಊಟ ಕೊಡುತ್ತೆ. ಆ ತರದ ಹಣ್ಣುಗಳು ಸಿಗ್ಬೇಕಲ್ಲ ಶಿವಣ್ಣ. ಅದಕ್ಕಾಗಿಯೇ ಅಂತ ಸ್ಥಳದಲ್ಲಿ ಅವು ವಾಸ ಮಾಡೋದು, ಗೂಡು ಕಟ್ಟೋದು. ಹೋ, ಈ ಮರಗಳಾದ್ರೂ ಎಂತ ಉಂತೀಯ ನೋಡ್ ಮತ್ತೆ, ಎಲ್ಲವೂ ಒಂದೇ ಸರಿ ಹಣ್ಣು ಬಿಡಲ್ಲ ಕಣವ. ಒಂದು ಮರದಲ್ಲಿ ಎಲ್ಲ ಹಣ್ಣು ಮುಗಿದ ಮೇಲೆ ಮತ್ತೊಂದು ಜಾತಿ ಮರ ಹಣ್ಣು ಬಿಡೋಕ್ ಶುರು ಮಾಡುತ್ತೆ. ಹಕ್ಕಿಗಳಿಗೆ ಯಾವತ್ತೂ ಕೂಡ ಆಹಾರ ಖಾಲಿ ಆಗದ ವ್ಯವಸ್ಥೆ ಈ ಪ್ರಕೃತಿನಲ್ಲಿದೆ ನೋಡು. ಪ್ರಕೃತಿಲಿ ಎಂತ ಅದ್ಭುತವಾದ ಹೊಂದಾಣಿಕೆ ಇದೆಯಪ್ಪ, ಆಶ್ಚರ್ಯ ಆಗುತ್ತೆ. ಹತ್ತಿರದಲ್ಲಿ ಖಾಲಿ ಆದ್ರೆ ದೂರಕ್ಕೋಗಿ ತರ್ತವೆ ಅಂತ ಕಾಣುತ್ತೆ. ಹೌದಮ್ಮ, ದಿವಸ 6 ಮೈಲಿ ಪ್ರಯಾಣ ಮಾಡಿ ತನ್ನ ಕುಟುಂಬಕ್ಕೆ ಆಹಾರ ಪೂರೈಸುತ್ತೆ. ಗರ್ಭಿಣಿ ಹೆಂಡತಿಗೆ ಯಾವ ಆಹಾರ ಕೊಡಬೇಕು ಅನ್ನೋದು ಗಂಡಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಮಕ್ಕಳಾದ ಮೇಲೆ ಯಾವ ಆಹಾರ, ಅವು ಬೆಳೆದು ದೊಡ್ಡವಾದಂತೆ ಏನ್ ಕೊಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿರುತ್ತೆ. ಪ್ರೋಟೀನು, ವಿಟಮಿನ್ನು, ಮಿನರಲ್ಸ್, ಹಿಂಗೆ ಏನ್ ಬೇಕೋ ಎಲ್ಲ ಕೊಡ್ತವೆ. ನಾವೇ ಈ ತರದ ಆಹಾರನ ಸರಿಯಾಗಿ ತಿಂತೀವೋ ಇಲ್ವೋ, ಮರಿಗಳು ಬೆಳವಣಿಗೆ ಆದಂತೆ ಊಟ ಕೂಡ ಹೆಚ್ಚಾಗಿ ಬೇಕಾಗುತ್ತೆ. ಅದೇ ರೀತಿನಲ್ಲಿ ಆಹಾರದಲ್ಲಿ ವೈವಿಧ್ಯತೆ ಕೂಡ ಬೇಕಾಗುತ್ತೆ. ಈ ಸಮಯದಲ್ಲಿ ದೊಡ್ಡ ದೊಡ್ಡ ಕೀಟಗಳು, ಓತಿಕ್ಯಾತ, ಚೇಳು ಇತ್ಯಾದಿಗಳನ್ನು ಕೂಡ ತಂದು ಕೊಡುತ್ತೆ. ಇತ್ತೀಚೆಗೆ ಮನುಷ್ಯರಿಂದ ಕಾಡು ನಾಶವಾಗಿ ಹಣ್ಣಿನ ಮರಗಳೇ ಕಣ್ಮರೆಯಾಗಿವೆ. ಪಾಪ, ಈ ತರ ಕಾಡು ಪರಿಸರ ನಾಶವಾಗ್ತಾ ಹೋದ್ರೆ ಇಂತ ಜೀವಿಗಳು ಸಂತತಿ ಉಳಿಯೋದು ಸಾಧ್ಯವಾ, ಬೆಳೆಯೋದ್ ಸಾಧ್ಯವಾ? ನಾವಷ್ಟೇ ಜೀವಿಗಳು, ನಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅನ್ನೋ ದುರಾಸೆ ನಮ್ಮಿಂದ ಇಂತ ನೀಚವಾದ ಕೆಲಸ ಮಾಡಿಸ್ತಿದೆ. ಇವತ್ತು ಅವುಕ್ಕಾಗಿದ್ದೆ, ನಾಳೆ ನಮಗೆ ಕಾದಿದೆ ಅನ್ನೋದು ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಗಂಡು ಪಕ್ಷಿ ಊಟ ತರಕ್ ಹೋಗಿ ಹೊರಗೆ ಅದಕ್ಕೇನಾದ್ರೂ ತೊಂದರೆ ಆಗಿ ವಾಪಸ್ ಬರಲಿಲ್ಲ ಅಂದ್ರೆ ಅದ್ರ ಇಡೀ ಕುಟುಂಬ ಗೂಡಿನ ಒಳಗೆ ವಿಲುವಿಲ ವಿಲುವಿಲ ಅಂತ ಒದ್ದಾಡಿ ಸತ್ತೇ ಹೋಗುತ್ತೆ. ಎಂತ ಹೊಟ್ಟೆ ಉರಿ ಬದುಕು ಅಲ್ವಾ, ನಮ್ ಬಾಯಿ ರುಚಿಗೆ ದುಡ್ಡಿನ ಆಸೆಗೆ ಶೋಕಿ ಮಾಡೋಕೆ ಇಂತ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡೋ ತಪ್ಪಿನ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಆ ಹಕ್ಕಿ ಯಾವಾಗ ಹೊರಗ್ ಬರುತ್ತೆ? ಮರಿಗಳಿಗೆ ಆರೋ ಶಕ್ತಿ ಬಂದಿದೆ ಅಂತ ಗೊತ್ತಾದಾಗ ಅವಕ್ಕೆ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಶಕ್ತಿ ಹೆಚ್ಚಾಗಿ ಬೇಕು ಅನ್ನೋ ಕಾರಣಕ್ಕೆ ಇನ್ನು ಒಳ್ಳೊಳ್ಳೆ ಆಹಾರನ ಗಂಡ ಹಕ್ಕಿ ತಂದು ಕೊಡುತ್ತೆ. ತಾನೇ ಮುಚ್ಚಿಕೊಂಡು ಗೂಡನ್ನ ತಾನೇ ತುಂಬಾ ಪ್ರಯತ್ನ ಪಟ್ಟು ಒಡೆದಾಗಿ ಹೊರಗ್ ಬರುತ್ತೆ. ತನ್ನ ಮರಿಗಳನ್ನ ಕರ್ಕೊಂಡು ಬಂದು ಹೊರ ಜಗತ್ತಿನ ಪರಿಚಯ ಮಾಡಿಸ್ತವೆ. ಇಷ್ಟೊತ್ತಿಗೆ ಆ ಹೆಣ್ಣು ಪಕ್ಷಿಗೆ ಮತ್ತೆ ರೆಕ್ಕೆಗಳು ಬಂದಿರುತ್ತೆ ಅಲ್ವಾ? ಎಷ್ಟು ಆಸಕ್ತಿದಾಯಕವಾಗಿದೆ ಕೇಳೋದಕ್ಕೆ. ಏನಾದ್ರೂ ಆಗಿ ತನ್ನ ಜೋಡಿ ಸತ್ತು ಹೋದ್ರೆ ಉಳಿದಿರುವ ಇಡೀ ಜೀವನವನ್ನ ಇನ್ನೊಂದು ಹಕ್ಕಿ ಒಂಟಿಯಾಗಿ ಕಳೆಯುತ್ತೆ ಹೊರತು ಬೇರೊಬ್ಬರ ಜೊತೆ ಹೋಗೋದಿಲ್ಲ. ಅಥವಾ ಅದೇ ಯೋಚನೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ತಾನು ಕೂಡ ಸತ್ತು ಹೋಗ್ಬಹುದು. ಎಂತ ಆತ್ಮೀಯವಾದ ಜೀವನಪ್ಪ ಇವುಗಳದ್ದು. ನಾನಂತೂ ಇನ್ಮೇಲೆ ನಮ್ಮನೆಯ ಜೊತೆಗೆ ಈ ರೀತಿನೇ ಬದುಕ್ತೀನಿ. ಇಂತ ಪಾಠಗಳನ್ನ ಕಲಿತು ನಾವು ಕೂಡ ಇದನ್ನ ಅನುಸರಿಸಿದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಬಹುದು ಅಂತೀನಿ. ಇಂತಹ ಇನ್ನೂ ಅನೇಕ ರೀತಿಯ ಜೀವಿಗಳು ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮ್ ಜೊತೆಯಲ್ಲೇ ಬದುಕ್ತಾ ಇರ್ತವೆ. ಅದನ್ನು ಗಮನಿಸಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡೋ ಒಳಗಣ್ಣು ನಮಗೆ ಬೇಕು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇಂತ 10-6 ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣ್ತಾನೆ ಇರ್ತವೆ. ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು, ಸಲೀಂ ಅಲಿಯವರಂತ ಜೀವನ ಪ್ರೀತಿಯ ಅದ್ಭುತ ವ್ಯಕ್ತಿಗಳು ಇಂತ ಅದೆಷ್ಟು ದಾಖಲೆ ಮಾಡಿದ್ದಾರೋ ಏನೋ. ಇವುಗಳಿಂದ ನಾವು ಕಲಿಯೋದು ಬೇಕಾದಷ್ಟಿದೆ ನೋಡ್ರವ. ಅದಕ್ಕೆ ಇವನ್ನ ದಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತ ಕರೆಯೋದು. ಇದು ನಮ್ಮಿಂದ ಸ್ವಲ್ಪ ದೂರದಲ್ಲಿರೋ ಮಂಗಟ್ಟೆ ಪಕ್ಷಿಯ ಕತೆ. ನಮ್ಮ ಹತ್ತಿರದಲ್ಲಿರೋ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಜೀವನವನ್ನ ತಿಳಿದು ಅವುಗಳನ್ನ ಉಳಿಸುವ ಪ್ರಾಮಾಣಿಕತೆ ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ.

ಎಲೆ ಕೆಂತಿದ್ದಾರೆ ನಮ್ಮನೆ ತನಕ ಬಾರೆ. ನೀ ಪಾರದೆ ಹೋದರೆ ನೀ ಪಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಕೆಂತಿದ್ದಾರೆ ನಮ್ಮನೆ ತನಕ ಬಾರೆ. ನಾನು ಬಂದೆ ನಿನ್ನ ಬಾರಿ ಮುಕ್ಕು ತೆಗಿಯೇ ನಿನ್ನ ಬಾರಿ ಮುಕ್ಕು ತೆಗಿಯೇ. ಮೋರೆಯ ನೋಡೋಣ ಮೋರೆಯ ನೋಡೋಣ ನಡುಬಿಗೆ ಬಡ್ಡಣ್ಣ ಮಾಡಿಸಿ ಕೊಡುವೆ ನಡುಬಿಗೆ ಬಡ್ಡಣ್ಣ ಮಾಡಿಸಿ ಕೊಡುವೆ. ಕಾಲಂದಿಗೆ ಗೆದ್ದೆ ಕಾಲಂದಿಗೆ ಗೆದ್ದೆ. ಎಲೆ ಕೆಂತಿದ್ದಾರೆ ನಮ್ಮನೆ ತನಕ ಬಾರೆ. ಎಲೆ ಕೆಂತಿದ್ದಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಕೆಂತಿದ್ದಾರೆ ನಮ್ಮನೆ ತನಕ ಬಾರೆ. ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಪಳ್ಳ ಸೊಪ್ಪ ಕುಯ್ಯುತ್ತಿದ್ದೆ ಕೆರೆಯೊಳಗೆ ಪಳ್ಳ ಸೊಪ್ಪ ಕುಯ್ಯುತ್ತಿದ್ದೆ. ಪದ್ಮ ಪುರುಷ ಕೆರೆಯೊಳಗೆ ಪಳ್ಳ ಸೊಪ್ಪ ಕುಯ್ಯುತ್ತಿದ್ದೆ ಕೆರೆಯೊಳಗೆ ಪಳ್ಳ ಸೊಪ್ಪ ಕುಯ್ಯುತ್ತಿದ್ದೆ. ಪಳ್ಳ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ. ಪಳ್ಳ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ. ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಮರೆಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ ಎಲೆನಾರಿ ಮೈಯೆಲ್ಲ ಗಾಯವೇನೆ ಬಡಿಯಲಿಲ್ಲ ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ ಎಲೆನಾರಿ ಮೈಯೆಲ್ಲ ಗಾಯವೇನೆ ಪ್ರಾಣದ ಪದ್ಮ ಪುರುಷಾ